ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದರ ಹಮ್ ಬೋಲ್ ರಹ ಬೀಜು ಕಾತಲ ಬೋಲ್ ಪಕ್ಷಿಯೋ ಹಮ್ ಖೇತ್ ಬಚಾ ಲೇತೆ ಪರ ಇನ್ ಘಾತಕ ರಸಾಯನೋ ಕೈಸೆ ಬಚಾ ಮತಲಬ ಬೇಟ ಬೇಟಾ ತು ಜೊತೆ ಅಂಧಾಧುನ್ ರಸಾಯನ ಮಿಲಾತಾ ಹಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ ಜಾಯೇಗಿ ತೋ ಉಪಜ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ ಲಹಲಾತಿ ಥಿ ಶುದ್ಧತಾ ಝಲಕತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ ಕಲ್ ಸೆ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಅನುಭವಗಳು ಈ ಕುರಿತು ಅಂಕೋಲಾ ತಾಲೂಕು ಗುಂಡುಬಾಳದ ನಾಗೇಂದ್ರ ಶರದ್ ನಾಯ್ಕ್ ಇವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ನಾಗೇಂದ್ರ ಶರದ್ ನಾಯ್ಕ್ ಅವರಿದ್ದಾರೆ. ಅಂಕೋಲಾ ತಾಲೂಕಿನ ಗುಂಡುಬಾಳದವರು. ಒಬ್ಬ ಯುವಕರಾಗಿ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ, ಏನ್ ಮಾಡ್ತಾರೆ ಕೇಳೋಣ. ನಮಸ್ಕಾರ ನಾಗೇಂದ್ರ ನಾಯ್ಕ್. ನಮಸ್ಕಾರ ಸರ್. ಒಬ್ಬ ಯುವಕರಾಗಿ ಕೃಷಿಯೊಳಗೆ ತೊಡಗಿಸ್ಕೊಂಡಿರಿ, ಏನನ್ಸುತ್ತೆ, ಎಷ್ಟು ಭೂಮಿ ಇದೆ, ಏನೇನೆಲ್ಲ ಮಾಡ್ತಾ ಇದ್ರಿ? ಸರ್, ನಂದೊಂದು 10 ಎಕರೆ ಸುಮಾರು ಇದೆ. ಅಡಿಕೆ ಇದೆ, ಮೆಣಸಿನಕಾಯಿ ಇದೆ, ಮತ್ತೆ ಬಾಕಿ ಟೈಮ್ ಭತ್ತ ಮಾಡ್ತೇವೆ, ಸ್ವಲ್ಪ ಶೇಂಗಾ ಮಾಡ್ತೇವೆ, ಮತ್ತು ಸೈಡಿಗೆ ಫುಲ್ ನಂದು ಗೀರ್ಗಿಡ ಇದೆ ಸರ್, ಮತ್ತು ಜಾಯಿಕಾಯಿ ಇದೆ. ಎಲ್ಲವೂ ಕೂಡ ತೋಟಗಾರಿಕಾ ಬೆಳೆಗಳು? ತೋಟಗಾರಿಕಾ ಮತ್ತು ಕೃಷಿ ಬೆಳೆಗಳು ಎರಡೂ ಇದಾವೆ. ಕೃಷಿಯಲ್ಲಿ ಯಾವುದು? ಕೃಷಿಯಲ್ಲಿ ಭತ್ತ, ಕೃಷಿ ಶೇಂಗಾ. ಭತ್ತ ಆದ ನಂತರ ಶೇಂಗಾ ಹಾಕ್ತೇವೆ ಸರ್. ನಾವು ಪಶು ಇದೊಂದು ಭತ್ತ ಮಾಡ್ತೇವೆ ಈ ಮಳೆಗಾಲದಲ್ಲಿ. ನೆಕ್ಸ್ಟ್ ಈ ಭತ್ತ ಕಟ್ಟಿಂಗ್ ಆದ್ದೆ ಶೇಂಗಾ ಮತ್ತು ಉದ್ದು. ಈ ಭತ್ತ ಇವನ್ನೆಲ್ಲನು ಇಷ್ಟಪಟ್ಟು ಮಾಡ್ತಾ ಇರೋದು ಅನಿವಾರ್ಯ ಇಲ್ಲ ಸರ್? ಇಷ್ಟಪಟ್ಟೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಂದು ಹೈನುಗಾರಿಕೆ ಇದೆ, ದನಗಳಿದ್ದಾವೆ ನಮ್ದು, ಅದಕ್ಕೆ ನಮ್ಗೆ ಹುಲ್ಲು ಬೇಕಾಗತ್ತೆ, ಮತ್ತೆ ಅದ್ರ ಸಲುವಾಗಿ ನಾವು ಹುಲ್ಲು ಇದು ಮಾಡ್ತೇವೆ ಸರ್. ಇತರ ತೋಟಗಾರಿಕಾ ಬೆಳೆಗಳು, ಆಹಾರ ಧಾನ್ಯದ ಬೆಳೆಗಳು, ಹೈನುಗಾರಿಕೆ, ಇವೆಲ್ಲವೂ ಕೂಡ ಇರಬೇಕ ರೈತರಿಗೆ? ಹೌದು ಸರ್, ಬೇಕಾಗತ್ತೆ, ಯಾಕಂದ್ರೆ ಒಂದಕ್ಕೊಂದು ಅಟ್ಯಾಚ್ ಇದ್ದಂಗೆ, ಸಂಬಂಧ ಇದ್ದಂಗೆ ಇದ್ದಾವೆ ಇದು. ಅದನ್ನ ಈಗ ಕೃಷಿ ಮಾಡಿದ ನಂತರ ಅದಕ್ಕೆ ಭತ್ತ ಬರುತ್ತೆ, ಅದು ನಮ್ ಮನುಷ್ಯರಿಗೆ ಆಹಾರ ಆಗತ್ತೆ, ಈಗ ಹುಲ್ಲು ಸಿಗತ್ತೆ, ಅದು ದನಗಳಿಗೆ ಮೇವು ಆಗತ್ತೆ, ಅದು ಒಂದಕ್ಕೊಂದು ಸಂಬಂಧ ಇದ್ದಂಗೆ ಆಗಲಿಲ್ಲ ಸರ್. ದನಗಳು ಸಾಕೋದ್ರಿಂದ? ದನಗಳು ಸಾಕಂದ್ರೆ ಹಾಲು ಸಿಗತ್ತೆ, ಮತ್ತೆ ಹೈನುಗಾರಿಕೆ ಸ್ಟಾರ್ಟ್ ಆಗತ್ತೆ, ಅದರಿಂದ ಗೊಬ್ಬರ ಬರುತ್ತೆ, ಅದನ್ನ ಮತ್ತೆ ನಮ್ಮ ಗದ್ದೆಗಳಿಗೆ ತೋಟಗಳಿಗೆ ಯೂಸ್ ಮಾಡಬಹುದು. ಇದ್ರ ಒಂದು ಬಿಟ್ರೆ ಏನ್ ತೊಂದ್ರೆ ಆಗುತ್ತೆ? ಒಂದು ಬಿಟ್ಟರೆ ತೊಂದ್ರೆ ಅನ್ನೋಂಗೇನಿಲ್ಲ ಸರ್. ಅಂದ್ರೆ ಒಂದಕ್ಕೊಂದು ಅಟ್ಯಾಚ್ ಇದ್ದಂಗೆ ಇರತ್ತಾವು ಇದ್ರಾಗ, ಒಂದಕ್ಕೊಂದು ಪೂರಕವಾಗಿ ಇದಾವು. ಹೌದು ಸರ್. ಅದ್ರಾಗ ಯಾವುದೋ ಒಂದು ಚೈನ್ ಕಟ್ ಮಾಡಿದೀವಪ್ಪ, ಏನಾಗುತ್ತೆ? ಚೈನ್ ಕಟ್ ಮಾಡಿದ್ರೆ ನಮ್ ಆ ಚೈನ್ ಎಲ್ಲಿ ಕಟ್ ಆಗಿದೆ ಅದು ಬೇರೆ ಎಲ್ಲಾದ್ರೂ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಬೈ ಚಾನ್ಸ್ ನಮಗೀಗ ಗದ್ದೆನೇ ಇಲ್ಲ ಅಂದ್ರೆ, ಕೃಷಿ ಅಷ್ಟೇ ಮಾಡ್ತೇವೆ ಅಂದ್ರೆ ಅದಕ್ಕೆ ನಾವು ಹುಲ್ಲು ಎಲ್ಲ ಬೇಕು ದನಗಳಿಗೆ ಅದನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಆಗ ಒಂದು ಕಟ್ ಮಾಡೋದು ಪ್ರಾಬ್ಲಮ್ ಆಗತ್ತೆ ಅಲ್ವಾ? ಹೌದು ಸರ್. ಹಂಗಾದ್ರೆ ಚೈನ್ ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಮತ್ತೆ ನಮಗೆ ಸಮೃದ್ಧತೆಯನ್ನು ಕೊಡ್ಲಿಕ್ಕೆ ಮೂರು ಬೇಕು. ಹೌದು ಸರ್. ಈಗ ಅಡಿಕೆ ಅನೇಕ ರೀತಿಯ ತೋಟಗಾರಿಕಾ ಬೆಳೆಗಳು, ತೆಂಗು, ಬಾಳೆ ಇವನ್ನೆಲ್ಲಾನು ಹಾಕ್ತಾ ಇದ್ರು, ಮೆಣಸು, ಹೇಗೆ ಅನ್ಸುತ್ತದು ಸರ್? ಅದು ಒನ್ ಟೈಪ್ ಅಂದ್ರೆ ನಾವು ಫಸ್ಟ್ ಈಗ ಹಾಕೊಂಡು ಅದು ಫಲ ಕೊಡುವಾಗ ನಮ್ಗೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಅದು ನಾವು ಬೆವರು ಗಳಿಸಿದ್ದು, ಒನ್ ಟೈಪ್ ಖುಷಿ ಆಗತ್ತೆ. ಅದೇ ಆ ಬೆಳೆಗಳು ನಮಗೆ ಯಾವಾಗ್ಲೂ ಒಂದ್ ಕಾನ್ಫಿಡೆನ್ಸ್ ಅಥವಾ ಒಂದು ಧೈರ್ಯ ಕೊಡ್ತಾ ಇರ್ತಾವ ನಮ್ಗೆ. ಹೌದು ಸರ್, ಕೊಡ್ತಾ ಇರ್ತಾವ. ಯಾಕಂದ್ರೆ ಅವೇ ನಮಗೆ ಮುಂದಿನ ಜೀವನಕ್ಕೆ ಆರ್ಥಿಕವಾಗಿ ನಾವು ಒಂದು ಅವಲಂಬನೆ ಆಗ್ಲಿಕ್ಕೆ ಸಲುವಾಗಿ ನಾವು ಅದನ್ನ ಮಾಡಿದಿರ್ತೇವೆ. ಆಗ ನಮ್ಗೆ ಹೆಂಗ್ ಫಲ ಕೊಡತ್ತೆ ಹಾಗೆ ಖುಷಿ ಕೊಡ್ತಾ ಹೋಗ್ತದೆ. ಫಲ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಈಗ? ಅದು ಹೇಳಿಕ್ ಬರಲ್ಲ. ಯಾಕಂದ್ರೆ ನಾವು ಗೊಬ್ಬರ ನಾವು ಹೇಗೆ ಗಿಡ ಕೊಡ್ತೇವೆ ಹಾಗೆ ಬರುತ್ತೆ. ಒಂದೊಂದು ಟೈಮಲ್ಲಿ ನಮ್ ಕಡೆ ಭಾರಿ ಆಗತ್ತೆ, ಒಂದ್ ವರ್ಷ ಜಾಸ್ತಿ ಕೊಟ್ರೆ ಒಂದ್ ವರ್ಷ ಕಡಿಮೆ ಆಗತ್ತೆ. ಕಾರಣ ಏನು? ಕಾರಣ ಸ್ವಲ್ಪ ನಾವು ನೆಟ್ಟ ಗಿಡಗಳ ಮೇಲೂ ಇರಬಹುದು ಅನಿಸ್ತದೆ ನಮಗೆ, ಸ್ವಲ್ಪ ವಾತಾವರಣ ಮಿಸ್ಟೇಕು ಇರಬಹುದು. ಯಾಕಂದ್ರೆ ಮಳೆ ಜಾಸ್ತಿ ಆದ್ರೆ ಈ ಕೊಳೆ ಜಾಸ್ತಿ ಆಗತ್ತೆ, ಅದರಿಂದ ಫಲ ಕಡಿಮೆ ಆಗತ್ತೆ. ಈಗ ಜಾಸ್ತಿ ಒಂದೊಂದು ಟೈಮಲ್ಲಿ ನೀರು ಕಡಿಮೆ ಆಗತ್ತೆ, ಆಗೂ ಫಲ ಕಡಿಮೆ ಆಗೋ ಚಾನ್ಸಸ್ ಇರ್ತವೆ. ನೀವು ಮಾಡೋದ್ರಲ್ಲಿ ಶ್ರಮದಲ್ಲಿ ಏನು ಕಡಿಮೆ ಆಗಲ್ಲ? ಇಲ್ಲ ಸರ್, ನಾವೇನು ಶ್ರಮ ಪಡಬೇಕು ಅದು ಪಡಲೇಬೇಕಾಗತ್ತೆ ವರ್ಷ ಇಡೀನು. ಮುನ್ನೂರು ರೈತ ಆದವನಿಗೆ 365 ದಿವಸನೂ ಕೆಲಸನೇ, ಒಂದ್ ದಿವಸನೂ ಬಿಡುವ ಅನ್ನೋದೇ ಇರೋದಿಲ್ಲ ಅವನಿಗೆ. ಗೊಬ್ಬರ ಅಂದ್ರಿ? ಹ್ಞೂ ಸರ್. ಎಂತೆಂತ ಗೊಬ್ಬರ? ನಮ್ದು ಕೋಳಿ ಫಾರ್ಮ್ ಇದೆ ಸರ್, ಕೋಳಿ ಗೊಬ್ಬರ ಸಿಗತ್ತೆ, ದನದ ಕೊಟ್ಟಿಗೆ ಇದೆ, ಅಲ್ಲಿನ ಗೊಬ್ಬರ ಸಿಗತ್ತೆ. ಅದ್ ಬಿಟ್ಕೊಂಡು ಬಾಕಿ ಯಾವ್ದು ಹಾಕೋದಿಲ್ಲ ಸರ್. ನಮ್ಗೆ ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಮತ್ತೆ ಇದು ಕೋಳಿ ಬಿಟ್ಟು ಕೋಳಿ ಗೊಬ್ಬರ ಹಾಕೋಳಿ ಗೊಬ್ಬರ. ಹೌದು. ಅದನ್ನ ಕಳಿಸಿ ಹಾಕೋದಾ? ಇಲ್ಲ ಸರ್, ಅದು ರೆಡಿ ಆಗತ್ತೆ. ಯಾಕಂದ್ರೆ ಒಂದು ಫಾರ್ಮ್ ರೆಡಿ ಮಾಡಿದ ನಂತರ 45 ದಿವಸಕ್ಕೆ ಒಂದ್ಸತಿ ಅದು ಬ್ಯಾಚ್ ನಾವು ಖಾಲಿ ಮಾಡ್ಬೇಕಾಗತ್ತೆ. ಆಗ ಅದು ರೆಡಿಯಾಗಿ ಬರುತ್ತೆ ನಮ್ಗೆ. ಅದರಲ್ಲಿ ಅದು ಹಾಗೆ ತಕೋ ಗಿಡಕ್ಕೆ ಹಾಕಬಹುದು. ನೀರು ಹಾಕಿದ್ರೆ ಗಿಡಕ್ಕೆ ಏನು ತೊಂದರೆ ಆಗಲ್ಲ? ಇಲ್ಲ ಸರ್, ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ನೀರು ಕೊಡಬೇಕಾಗತ್ತೆ ನಾವು. ಅದಕ್ಕೊಂದು ಪ್ರಮಾಣ ಇದೆ, ಆ ಪ್ರಮಾಣ ಟೈಪ್ ಅಲ್ಲಿ ಹಾಕೋದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಅಂದ್ರೆ ಎಷ್ಟೋ ರೈತರು ಹೀಟ್ ಆಗುತ್ತೆ ಹಂಗಂತಾರೆ, ಹಂಗೇನಿಲ್ಲ. ಇಲ್ಲ ಸರ್, ನೀವು ಅದೇ ಹೇಳದ್ನಲ್ಲ, ಏನ್ ಪ್ರಮಾಣ ನಾವು ಕೊಡ್ತೇವೆ, ಒಂದು ಮರಕ್ಕೆ ಒಂದು ಇಂತಿಷ್ಟು, ಒಂದು ಕೆಜಿನ ಎರಡು ಕೆಜಿನ ಅನ್ಕೊಂಡು ಅಷ್ಟು ಕೊಟ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜಾಸ್ತಿ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನನ್ನ ತೋಟಕ್ಕೆ ನಾನು ದನದ ಕೊಟ್ಟಿಗೆ ಗೊಬ್ಬರ ಮತ್ತೆ ಇದು ಬಿಟ್ಟರೆ ಮೂರನ್ನ ಯಾವುದೋ ಗೊಬ್ಬರ ಹಾಕೋದಿಲ್ಲ ನಾನು. ಇದು ರಾಸಾಯನಿಕ ಯಾವ್ದನ್ನು ಹಾಕೋದಿಲ್ಲ. ವರ್ಷದಲ್ಲಿ ಎಷ್ಟು ಸಲ ಹಾಕೋದು? ಹಿಂಗೆ ವರ್ಷಕ್ಕೆ ಒಂದ್ಸಲ ಹಾಕ್ಬೋದು ಸರ್. ಅಷ್ಟೇ ಅಷ್ಟೇ. ಮತ್ತೆ ನೀವು ಬ್ಯಾಚ್ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಹಿಂಗೆ ಬರ್ತಾ ಇರುತ್ತೆ ಕೋಳಿದು? ಹೌದು. ಆಗ ನಾವು ಸ್ಟಾಕ್ ಮಾಡ್ತೇವೆ, ವರ್ಷಕ್ಕೆ ಒಂದ್ಸಲ ಕೆಲಸ ಮಾಡ್ತೇವಲ್ಲ, ಆಗ ಹಾಕೊಂಡು ಹೋಗ್ಬಿಡ್ತೇವೆ. ಅದನ್ನ ನಾ ಹೇಳೋದು, ನೇರವಾಗಿ ಹಾಕೋದಕ್ಕಿಂತ ಈ ರೀತಿಯಾಗಿ ಸ್ಟಾಕ್ ಮಾಡಿ ಒಂದ್ ಕಡೆ ಕಳಿಸಿ. ಇಲ್ಲ ಸರ್, ನೀವು ಡೈರೆಕ್ಟ್ ಹಾಕ್ರು ಏನ್ ಪ್ರಾಬ್ಲಮ್ ಇರೋದಿಲ್ಲ ಅದರಿಂದ. ಅಂದ್ರೆ ನಮ್ಗೆ ಸ್ವಲ್ಪ ಒಂದೊಂದು ಟೈಮ್ ಲೇಬರ್ ಪ್ರಾಬ್ಲಮ್ ಆಗತ್ತೆ, ಅವನ್ನ ಸ್ಟಾಕ್ ಮಾಡ್ಬೇಕಾಗತ್ತೆ. ಹೌದು, ಈಗ ಮಳೆಗಾಲದಲ್ಲಿ ಹಾಕ್ರೆ ಎಲ್ಲ ತೊಳೆದು ಹೋಗ್ಬಿಡತ್ತೆ ಅವು. ಹೌದು, ಈಗ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಗಟ್ಟಿ ಇರೋದಿಲ್ಲ. ಇದು ಅಲ್ಲಿ ಉಮ್ಮಿಯಲ್ಲಿ ರೆಡಿ ಆಗದಿರ್ತದಲ್ವಾ, ಅದು ತೊಳೆದು ಹೋಗ್ಬಿಡ್ತದೆ ಪಟ್ನೆ. ಇಷ್ಟೆಲ್ಲ ಗೊಬ್ಬರ ಹಾಕಿರ್ತೀರಿ, ಮೊನ್ನೆ ಭಾರಿ ಜೋರು ಮಳೆ ಬಂತು. ಹೌದು, ಜೋರು ಮಳೆಗೆ ಎಷ್ಟು ತೋಟಗಳು ತೊಳ್ಕೊಂಡು ಹೋಗಿ ಸರ್. ನಿಮ್ದು ಹಂಗೇನ್ರ ಆಯ್ತಾ? ನನ್ ತೋಟ ಹೋಗಿಲ್ಲ ಸರ್, ನನ್ನ ಗದ್ದೆ ಫುಲ್ ಕಂಪ್ಲೀಟ್ ಆಗಿ ಹೋಯ್ತು. ನಂದೊಂದು 5 ಎಕರೆ ಗದ್ದೆ ಇತ್ತು, 5-8 ಎಕರೆ ಸುಮಾರು, ಕಂಪ್ಲೀಟ್ ಆಗಿ ತೊಳೆದು ಹೋಯ್ತು. ನಾವು ಜಸ್ಟ್ ಅದು ನಾಟಿ ಮಾಡೋ ಸ್ವಲ್ಪ ಅದು ರೆಡಿ ಮಾಡಿದ್ವಿ, ಅದೆಲ್ಲ ತೊಳೆದು ಹೋಗ್ಬಿಡ್ತು. ಅದ್ರ ಜೊತೆ ಮಣ್ಣು ಹೋಯ್ತಾ? ಮಣ್ಣು ಹೋಯ್ತು, ಮತ್ತೆ ಎಕ್ಸ್ಟ್ರಾ ಮಣ್ಣು ಬಂದು ಕುಳಿತು ಅದ್ರ ಮೇಲೆ. ಅಂದ್ರೆ ಗದ್ದೆ ಅನ್ನೋದು ಗದ್ದೆ ಇಲ್ಲದೆ ಸಮತಟ್ಟಾದ ಒಂದು ಭೂಮಿಯಾಗಿ ಹೋಯ್ತು. ಈಗ ಏನು ಮಾಡುವಂಗೆ ಇಲ್ಲ ಅದರಲ್ಲಿ. ಈ ವರ್ಷ ಕಂಟಿನ್ಯೂ, ಈಗ ಮೂರನೇ ವರ್ಷ ನನಗಿದು ಇದೇ ಅನುಭವಿಸ್ತಾ ಇದ್ದೇನೆ ನಾನೀಗ. ಈಗ ಬೇರೆ ನಾಟಿ ಮಾಡಕ್ಕೂ ಆಗಲ್ಲ? ನಾಟಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಈಗ ಏನಾಗಿದೆ ಸರ್, ನೀರ್ ಸೀಸನ್ ಮುಗಿಯೋದಕ್ಕಿಂತ ನೀರ್ ಬರು ಕಾಲುವೆಗಳೆಲ್ಲ ಬಂದಾಗೋದು ಹುಳು ಬಿದ್ಕೊಂಡು. ಅದು ಕೆಲಸ ಮಾಡ್ಲಿಕ್ಕೆ ಈಗ ಒಂದು ಸಾಧ್ಯ ಇಲ್ಲ. ಅಷ್ಟ ತನಕ ಮಳೆಯನ್ನು ಬಂದಾಗ್ತಾ ಬರ್ತದೆ, ಸೀಸನ್ ಚೇಂಜ್ ಆಗ್ತದೆ. 8-8 ಎಕರೆ ಭತ್ತ ಯಾಕೆ ಹಾಕುದು? 8 ಅಂದ್ರೆ ಸರ್ ನಾವು, ಯಾಕಂದ್ರೆ ಅದು ಹೊಳೆ ಪಕ್ಕದಲ್ಲಿ ಇದೆ ಆ ಕಡೆ. ಅದು ಯಾಕಂದ್ರೆ ಮುಂಚೆ ನಾವು ಅದೇ ಮಾಡ್ಕೊಂಡು ಬಂದಿದ್ದೇವೆ ಅಲ್ಲಿ. ಬೇರೆ ಏನು ಹಾಕ್ಲಿಕ್ಕಾಗಲ್ಲ ಈ ಟೈಮಲ್ಲಿ ಸರ್, ನಾವು ಅದೇ ಮಾಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ನೀರು ನಿಂತ್ರೆ ತೋಟದಲ್ಲೂ ಕೊಳೆಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೊಳೆ ರೋಗ. ಹಾಗಾಗಿ ಅದು ಮಾಡ್ಲಿಕ್ಕೂ ಆಗುದಿಲ್ಲ ಅಲ್ಲಿ. ಹಾಗಾಗಿ ಅನಿವಾರ್ಯ, ಅನಿವಾರ್ಯ ಭತ್ತ ಅನಿವಾರ್ಯ ಆಗಿದೆ ಆ ಕಡೆ. ಇವನು ತೋಟಗಾರಿಕಾ ಬೆಳೆಗಳು ಎಷ್ಟೆಕರೆ? 2.5 ಎಕರೆ ಇದೆ ಸರ್. ಅದು ಒಂದ್ ವರ್ಷಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖರ್ಚಿಗೆ ವೆಚ್ಚಕ್ಕೆ ಆಗುತ್ತೆ. ಹೌದು ಸರ್, ಆಗತ್ತೆ, ಖರ್ಚು ವೆಚ್ಚಕ್ಕಿಂತ ತೊಂದರೆ ಆಗುತ್ತೆ. ಕೋಳಿ ಸಾಕಾಣಿಕೆ ಅಂದ್ರಲ್ಲ, ಎಷ್ಟು ಕೋಳಿ ಅಂದ್ರೆ? ನಾನು ಒಂದು ಸ್ಟಾರ್ಟ್ ಮಾಡಿದ್ರೆ ನಾನು 400 ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೇನೆ. ಅದು ಒಂದು ರೆಡಿ ಆಗ್ತಾ ಬಂದಾಗ ಮತ್ತೆ 15 ದಿವಸಕ್ಕೆ ಮತ್ತೊಂದು ಬಿಡ್ತೇನೆ. ಒಂದ್ಸತಿ ಸ್ಟಾರ್ಟ್ ಆದಂತ ಅದು ಕಂಟಿನ್ಯೂ ಆಗಿ ಚಾಲು ಇರತ್ತೆ. ಅಂದ್ರೆ ಬ್ಯಾಚ್ ವೈಸ್ ಒಂದು ಬ್ಯಾಚಿಗೆ 400 ಅಂದ್ರೆ ಮನೆ ಒಂದ್ ಸ್ವಲ್ಪ ದೊಡ್ಡದ ಬೇಕಾಗುತ್ತೆ. ಹಂಗಾದ್ರೆ ಒಂದು 800 1000 ಕೋಳಿ ಸಾಕುವಷ್ಟು ದೊಡ್ಡ ಮನೆ ಬೇಕು. ಹೌದು ಸರ್, ಅದು ಬೇಕಾಗತ್ತೆ. ಇಲ್ಲಾಂದ್ರೆ ಮರಿಗಳು ರೆಡಿ ಮಾಡಲಿ ಸಲುವಾಗಿ ಎಕ್ಸ್ಟ್ರಾ ಒಂದು ರೂಮ್ ಕೊಟ್ಟರು ಆಗತ್ತೆ. ಹಂಗೆ ಮಾಡ್ಕೊಳಕ್ಕೆ ಆಗ ಒಂದ್ ಸ್ವಲ್ಪ ದಿನ ಬೆಳೀತಾ ಇರ್ತವು, ದೊಡ್ಡ ಜಾಗ ಸಾಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಹೌದು ಸರ್, ತೊಂದರೆ ಆಗತ್ತೆ. ಯಾಕಂದ್ರೆ ಅವಕ್ಕೆ 1 ಫೀಟ್ ಆದ್ರೂ ಜಾಗ ಬೇಕೇ ಬೇಕು. ಎಷ್ಟು ಗಾಳಿ ಮತ್ತೆಷ್ಟು ಬೆಳಕು ಚಲೋ ಬರ್ತದೆ ಅಷ್ಟು ಚಲೋ ರೆಡಿ ಆಗ್ತಾವು ಸರ್. ಯಾಕಂದ್ರೆ ಗಾಳಿ ಬೆಳಕು ಕಡಿಮೆ ಆದಂಗೆ ಅವಕ್ಕೂ ಪ್ರಾಬ್ಲಮ್ ಆಗತ್ತೆ, ಅಲ್ಲೇ ಮತ್ತೆ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಬೇರೆ ರೋಗಗಳು ಸ್ಟಾರ್ಟ್ ಆಗುತ್ತೆ ಒತ್ತಾಗಿ. ಮತ್ತೆ ಆಹಾರ ತಿನ್ಲಿಕ್ಕೆ ಸರಿಯಾಗಲ್ಲ, ನೀರು ಅವ್ರಿಗೆ ಸಫಿಶಿಯಂಟ್ ಆಗಿ ಸಿಗೋದಿಲ್ಲ. ಮತ್ತೆ ಅಲ್ಲಿ ಜಗಳ ಆಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಹೀಟ್ನೆಸ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಈಗ ಬೈಬ್ಯಾಕ್ ಪದ್ಧತಿ ಮಾಡೋದ ಹೇಗೆ, ನಿಮ್ ಕಂಪನಿಯವ್ರು ತಂದು ಕೊಡ್ತಾರೆ? ಇಲ್ಲ ಸರ್, ನಾವೇ ಫೀಡ್ ನಾವೇ ಪರ್ಚೇಸ್ ಮಾಡ್ತೇವೆ ಪ್ರತಿಯೊಂದನ್ನು. ಪ್ರತಿಯೊಂದು ನೀವೇ ಪರ್ಚೇಸ್ ಅಂದ್ರೆ ಮರಿ ಬೇಕಂತ ಫೀಡ್? ಹೌದು, ಯಾವ ಕಂಪನಿ ಮರಿ ಬೇಕೋ ಅದು ನಾವು ಇಲ್ಲಿ ಮೀಡಿಯೇಟರ್ ತ್ರೂ ನಾವು ತರಿಸ್ಕೊಡ್ತೇವೆ. ಫೀಡು ಹಾಗೆ ಬರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಆರ್ಡರ್ ಮಾಡಿದ್ರೆ ಆಯ್ತು, ಅದು ಇಲ್ಲಿ ಬಂದ್ಬಿಡತ್ತೆ ನಮಗೆ. ಈಗ ಬೈಬ್ಯಾಕ್ ಬೇರೆ ರೈತರು ಮಾಡ್ತಾ ಇದಾರೆ, ಕೇಳಿದ್ರೆ ಅದನ್ನ? ಹೌದು ಸರ್, ಕೇಳಿದ್ರೆ. ನೀವು ಹಿಂಗ್ ಮಾಡೋದಕ್ಕೂ ಹಂಗ್ ಮಾಡೋದಕ್ಕೂ ಅಲ್ಲೇನಾಗುತ್ತೆ, ಅವ್ರಿಗೆ ಕಂಪನಿ ತ್ರೂ ನಾವು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿದ್ರೆ ಅವರಿಗೆ ಕೊಡಬೇಕಾಗತ್ತೆ. ಇದೇನಾಗತ್ತೆ ಅಂದ್ರೆ ನಾವು ಲೋಕಲ್ ಅಲ್ಲಿ ಸೇಲ್ ಮಾಡಬಹುದು, ಇಲ್ಲಿ ಲೋಕಲ್ ಎಷ್ಟು ಬೇಕೋ ಅಷ್ಟು ಸೇಲ್ ಮಾಡ್ಲಿಕ್ಕೆ ಆಗತ್ತೆ. ಇದು ಬೇಕಾದ್ರೆ ಹೋಲ್ಸೇಲ್ ತುಂಬಬಹುದು, ಅವ್ರ ತ್ರೂ ತಗೊಂಡ್ರೆ ಅವರಿಗೆ ಮತ್ತೆ ವಾಪಸ್ ಕೊಡಬೇಕಾಗತ್ತೆ. ಲೋಕಲ್ ಮಾರುಕಟ್ಟೆಯನ್ನ ನಾವು ಅವಲಂಬಿಸಿದಾಗ ರಿಸ್ಕ್ ಜಾಸ್ತಿ ಇಲ್ಲ ಸರ್? ಯಾಕಂದ್ರೆ ನಮ್ಗೆ ಲೋಕಲ್ ಮಾರ್ಕೆಟ್ ನಾವು ಅವಲಂಬಿಸಿದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಲೋಕಲ್ ಒಂದು ನಾವು ಮಾರ್ಕೆಟ್ ಸೆಟ್ ಮಾಡಿದಿರ್ತೇವೆ, ಆ ಮಾರ್ಕೆಟ್ ಅಲ್ಲಿ ಹೋಗಬೇಕು. ಕಂಪನಿ ತ್ರೂ ಆಗ ಕಂಪನಿ ಒಂದ್ಸರ್ತಿ ಅಟ್ಯಾಚ್ ಆದ ನಂತರ ಅವ್ರದ್ದು ಅದೇ ರೇಟಿಗೆ ನಾವು ಸೇಲ್ ಮಾಡಬೇಕಾಗತ್ತೆ. ಎಷ್ಟು ಒಂದು ಅಂದಾಜು ಎಷ್ಟು ನಿಮಗೆ ಲಾಭ ಆಗಬಹುದು ಹಂಗೆ ಹಿಂಗ್ ಮಾಡಿದಾಗ? ಇದು ನಮ್ಗೆ ಅಂದ್ರೆ ಏನಾಗುತ್ತೆ ಸರ್, ಲೋಕಲ್ ಸೇಲ್ ಮೇಲೆ ಡಿಪೆಂಡ್ ಇರತ್ತೆ ಒಂದೊಂದು ಟೈಮಲ್ಲಿ. ಯಾಕಂದ್ರೆ ಈ ಕಡೆ ನಮ್ದು ಗಡಿ ಹಬ್ಬ ಅದು ಇದು ಆಯ್ತಂದ್ರೆ ಆಗ ಜಾಸ್ತಿ ಸೇಲ್ಸ್ ಇರ್ತದ ನಮ್ಗೆ, ಬಾಕಿ ಟೈಮ್ ಆದ್ರೆ ಕಡಿಮೆ ಇರ್ತದೆ. ಹೌದು, ಕೆಲವೊಂದಿಷ್ಟು ಹಬ್ಬಗಳು ಬಂದಾಗ ಸೇಲ್ಸ್ ಇನ್ನು ಕಡಿಮೆ ಆಗುತ್ತೆ. ಹೌದು, ಈಗ ಶ್ರಾವಣ ಸ್ಟಾರ್ಟ್ ಆಯ್ತು, ಮಾರ್ಕೆಟ್ ಡೌನ್ ಆಗತ್ತೆ. ಆಗ ಏನಿರೋದಿಲ್ಲ, ಡಿಸೆಂಬರ್ 31st ಆದ ನಂತರ ಹೋಳಿ ಹಬ್ಬ, ಈ ಕಡೆ ನಮ್ಗೆ ಗಡಿ ಹಬ್ಬ, ಯುಗಾದಿ, ಇಂಥ ಟೈಮಲ್ಲಿ ಚಲೋ ಇರುತ್ತೆ ಬಿಸ್ನೆಸ್. ಹಾಗಾಗಿ ನಾವು ಕೋಳಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದ್ರೆ ಕೂಡ ಇವನ್ನೆಲ್ಲ ಗಮನಿಸಬೇಕು. ಹೌದು, ಶ್ರಾವಣವಾಗಿದೆ ಏನು. ಹೌದು, ನಾವು ಪ್ರತಿಯೊಂದು ಬ್ಯಾಚ್ ಬಿಡಬೇಕಾದ್ರೆ ನಾವು ಅಂದ್ರೆ ಬಿಟ್ಟು 45 ದಿವಸ ನಮ್ಗೆ ರೆಡಿ ಆಗತ್ತೆ. ಇವತ್ತು ಬಿಟ್ಟರೆ 45ನೇ ದಿವಸಕ್ಕೆ ಯಾವ ಹಬ್ಬ ಸಿಗಬಹುದು ಅಥವಾ ಏನ್ ಇರಬಹುದು ಆ ಟೈಮಲ್ಲಿ, ಅದನ್ನ ನೋಡ್ಕೊಂಡು ನಾವು ಇದು ಮಾಡ್ಲಿಕ್ಕಾಗತ್ತೆ, ಬಿಡಬೇಕಾಗತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಬಿಟ್ಟರೆ ನಮಗದು ಲಾಸ್. ಈಗ ಕೋಳಿ ಸಾಕಾಣಿಕೆ ಮಾಡಿದಾಗ 400 ಕೋಳಿಗಳು ಒಂದೇ ಟೈಮ್ ಬರ್ತವೆ, ಒಂದೇ ಬ್ಯಾಚ್ ಬಂದ್ಬಿಡುತ್ತೆ. ಅದನ್ನ ನೀವು ಮಾರಾಟ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತೀರಿ? ಅದೇನಾಗತ್ತೆ ಅಂದ್ರೆ ಸರ್, ನಮ್ಮ ಕೋಳಿ ಹೇಗಿದ್ರೆ 35 ದಿವಸ ತನಕ ನಾವು ರೆಡಿ ಆಗೋದಿಲ್ಲ. ಅವು ಫಸ್ಟ್ 35 ದಿವಸ, 35 ದಿವಸ ತನಕ ಏನ್ ಬರುತ್ತೆ ಅದಕ್ಕೆ ಫುಲ್ ವೇಟ್ ಬಂದ್ಬಿಡುತ್ತೆ 15-10 ದಿವಸ. ಅದಕ್ಕಿಂತ ಮುಂಚೆ ಅವಕ್ಕೆ ವೇಟ್ ಬಹಳ ಕಡಿಮೆ ಇರ್ತವೆ. ಅದ್ ನಾವು 50-55 ದಿವಸ ಒಳಗೆ ನಮ್ಮ ಫಾರ್ಮಿನ ನಾವು ಅದು ಏನೇ ಪರಿಸ್ಥಿತಿ ಬಂದ್ರು ಅದು ಖಾಲಿ ಮಾಡಬೇಕು. ಯಾಕಂದ್ರೆ ಅದು ಖಾಲಿ ಮಾಡದೇ ಇದ್ರೆ ಅದ್ ಮತ್ತೆ ಜಾಸ್ತಿ ತಿಂತಾವೆ ಬಿಟ್ಟರೆ ಗ್ರೋತ್ ಆಗುದಿಲ್ಲ ಅವು, ಆಗ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನಮ್ಮ ಲೋಕಲ್ ಸೇಲ್ ಏನಿದೆ ಅದ್ ಬೇಕಾದ್ರೆ ಒಂದು 5-10-15 ಕೋಳಿ ಇಟ್ಕೊಂಡು ಅಥವಾ ಒಂದು 50 ಕೋಳಿ ಇಟ್ಕೊಂಡು ಬಾಕಿ ಎಲ್ಲ ಹೋಲ್ಸೇಲ್ ಕಟಿಂಗ್ ಶಾಪ್ ಯಾರಿದ್ದಾರೆ ಅವ್ರಿಗೆ ಕೊಟ್ಟುಬಿಡೋದು. ನಾವು ಕಟಿಂಗ್ ಮಾಡೋದು ಕಟಿಂಗ್ ಶಾಪ್ ಯಾರಿದೆ ಅವ್ರಿಗೆ ಕೊಟ್ಟುಬಿಡ್ತೇವೆ ನಾವು. ಕಟಿಂಗ್ ಶಾಪು, ಹೋಟೆಲ್ಸು? ಹೋಟೆಲ್ಸ್. ಹೌದು, ಅವ್ರು ಕಟಿಂಗ್ ಶಾಪ್ ದವರು ದಿನಾನು ಇಷ್ಟು ತಗೊಳ್ತಾರೆ ನಿಮ್ಗೆ ಅಷ್ಟು ತಗೊಳ್ತಾರೆ ಅವರು? ಇಲ್ಲ ಸರ್, ಅವ್ರಿಗೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಈ ದಿನಕ್ಕೆ ಇಷ್ಟು ಕೋಳಿ ಹೋಗತ್ತೆ ಅನ್ಕೊಂಡು ಅಷ್ಟು ತಗೊಂಡ್ ಬಿಡ್ತಾರೆ ಅವರು. ಒಂದು 20-30 ಒಂದು ಗಾಡಿ ಬಂತಂದ್ರೆ ಒಂದು 4-5 ಕಟಿಂಗ್ ಶಾಪ್ನವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಹತ್ರ ಎಷ್ಟು ಕೋಳಿ ಇದೆ ಅಂತ ಫಸ್ಟ್ ಕೇಳ್ಕೊಳ್ತಾರೆ, ಅವ್ರಿಗೆ ಅಷ್ಟು ಬ್ಯಾಚ್ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೀವು ದಿನಾನು ಇಷ್ಟಿಷ್ಟು ಕೋಳಿಯನ್ನ ಸಾಗಿಸ್ತಾ ಇರ್ತೀರಿ? ಹೌದು ಸರ್. ಹಾಗಾಗಿ ಸಾಗಿಸುವಾಗ ನಿಮ್ಗೆ 10 ದಿನದೊಳಗೆ ಹೆಚ್ಚು ಕಡಿಮೆ ಖರ್ಚಾಗ್ಬಿಡುತ್ತೆ ಪೂರ್ತಿ? ಒಂದ್ಸಲ ಬಿಟ್ಟ ನಂತರ 55 ದಿವಸದೊಳಗೆ ಪೂರ್ತಿ ಖಾಲಿ ಆಗ್ಲೇಬೇಕು. ನನಗೆ ಮನೆ ಮನೆಗೆ ಹೋಗಿ ಮಾರಲ್ಲ? ಇಲ್ಲ ಸರ್, ನಮ್ಮ ಮನೆ ಮನೆಗೆ ಹೋಗಿ ಮಾರಲ್ಲ. ಈ ರೀತಿ ಕೋಳಿ ಸಾಕಾಣಿಕೆ ಹೇಗೆ ಲಾಭದಾಯಕ ನಿಮಗೆ? ನೋಡಿ, ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಈ ಗೊಬ್ಬರವನ್ನು ನಮ್ಗೆ ಫ್ರೀಯಾಗಿ ಸಿಗತ್ತೆ. ಅದರಲ್ಲಿ ಲಾಭ ಪ್ರಶ್ನೆ ಬರೋದಿಲ್ಲ ಸರ್. ಒಂದು ಬ್ಯಾಚ್ ಲಾಭ ಆದರೆ ಒಂದು ಬ್ಯಾಚ್ ಲಾಸು ಆಗಬಹುದು. ಅದರಲ್ಲಿ ನಾವು 10 ರೂಪಾಯಿ ಒಂದು ಚೀಲ ಮಾಡಿದ್ರು ಅದೇ ಒಂದೊಂದು ಟೈಮಲ್ಲಿ ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತದೆ. ಅದೇನು ಫೀಡ್ ಚೀಲ ಬರುತ್ತೆ ಅಲ್ಲ ನಮಗೆ, ಅದು 10 ರೂಪಾಯಿ ಒಂದು ಮಾಡಿದ್ರು ಆ ಟೈಮಲ್ಲಿ ಒಂದು 35 ಒಂದು ಬ್ಯಾಚ್ ಅಂದರೆ 100 ಮರಿಗೆ 7 ಚೀಲ ಲೆಕ್ಕ ಇದೆ, 7-8 ಚೀಲ ಆ ಟೈಪಲ್ಲಿ ಲೆಕ್ಕ ಇದೆ. 8-4 32 ಒಂದು ಚೀಲ ಮಾಡಿದ್ರು 320 ರೂಪಾಯಿ ಸಿಗೋ ಚಾನ್ಸಸ್ ಇರ್ತದೆ ಒಂದೊಂದು ಟೈಮಲ್ಲಿ. ಅಷ್ಟೇ ಲಾಭವನ್ನು ಪಡ್ಕೊಳ್ಬೋದು. ಒಂದೊಂದು ಟೈಮಲ್ಲಿ ಜಾಸ್ತಿನೂ ಸಿಗತ್ತೆ ಸರ್. ಹೌದು, ಮರಿ ರೇಟ್ ಕಡಿಮೆ ಇದ್ಕೊಂಡು ಇದು ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಆಗತ್ತೆ. ಒಂದೊಂದು ಟೈಮಲ್ಲಿ ಹೀಗಾಗಿ ಇರ್ತದೆ ಅಂದ್ರೆ 45 ರೂಪಾಯಿ ಮರಿ ಬಿಟ್ಕೊಂಡು 34 ರೂಪಾಯಿ ನಾವು ಹೋಲ್ಸೇಲ್ ಕೊಡೋ ಚಾನ್ಸ್ ಟೈಮು ಇದೆ, ಕೊಟ್ಟದ್ದು ಇದೆ. ನಾನು ಒಂದ್ ಕಡೆ ತೋಟಗಾರಿಕಾ ಬೆಳೆಗಳು, ಆಹಾರ ಧಾನ್ಯದ ಬೆಳೆಗಳು, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಅಂತಿಂತವೆಲ್ಲ ಕೆಲಸ ಮಾಡ್ಲಿಕ್ಕೆ ಅಷ್ಟು ಕೈಗಳು ಬೇಕೋ ಅಥವಾ ಸಹಾಯ ಮಾಡೋರು ಇದ್ದಾರೆ? ಸಹಾಯ ಮಾಡೋರು ಇದ್ದಾರೆ ಸರ್. ಮನೆಯಲ್ಲಿ ಅಮ್ಮ ನನ್ನ ಮಿಸಸ್ ಎಲ್ಲ ಸಹಾಯ ಮಾಡ್ತಾರೆ. ನನ್ನ ಶಾಪು ಇದೆ, ನಂದೊಂದು ಕಿರಾಣಿ ಅಂಗಡಿ ಇದೆ, ಅವರು ಹೆಲ್ಪ್ ಮಾಡ್ತಾರೆ. ಇದ್ರ ಜೊತೆ ಕಿರಾಣಿ ಅಂಗಡಿ ಕೂಡ ಹೌದು ಸರ್, ಕಿರಾಣಿ ಅಂಗಡಿ ಕೂಡ ಇದೆ. ಹಂಗಾದ್ರೆ ಆದಾಯದ ಮೂಲಗಳು ಬಹಳ ಇದಾವೆ ನಿಮಗೆ. ಹೌದು, ಯಾಕಂದ್ರೆ ಸರ್ ಒಂದೇ ಆದಾಯ ಮೂಲ ಹಿಡ್ಕೊಂಡು ಹೋದ್ರೆ ಆಗೋದಿಲ್ಲ ಸರ್, ಎಲ್ಲ ಇಟ್ಕೊಂಡು ಹೋದ್ರೆ ಮಾತ್ರ ಏನಾದ್ರು ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಮೊನ್ನೆ ಮಳೆ ಬಂದಾಗ ಮನೆಗೆ ಏನಾರ ತೊಂದರೆ ಆಯ್ತು, ಅನೇಕ ಕಾಗದ ಪತ್ರಗಳು ಹೋದವು ಅಂತ ಹೇಳ್ತಾ ಇದ್ರು. ಹೌದು ಸರ್, ಮೊನ್ನೆ ಮಳೆ ಬಂದಾಗ ರಾತ್ರಿ 3:30 ಬಂತು ಮನೆ ಒಳಗೆ ನುಗ್ಗುತ್ತು. ನಂದು ಗೊಬ್ಬರ ಎಷ್ಟಿತ್ತು ಅಂಗಡಿಯಲ್ಲಿ ನಾವು ಇದು ಮಾಡೋದು, ಅದು ಹೋಯ್ತು. ದನದ ಕೊಟ್ಟಿಗೆ ಗೊಬ್ಬರ ಇತ್ತು, ಅದು ಹೋಯ್ತು. ಹುಲ್ಲು ಇತ್ತು, ವೇಸ್ಟ್ ಆಯ್ತು. ಅದು ಬಿಟ್ಟು ಕಿರಾಣಿ ಅಂಗಡಿ ಇತ್ತು ಅಲ್ಲಿ ಮನೆ ಹತ್ರ, ಕಿರಾಣಿ ಅಂಗಡಿ ಇದು ಕಂಪ್ಲೀಟ್ ಸಾಮಾನು ಹೋಗ್ಬಿಟ್ಟದೆ. ಈಗ ಮತ್ತೆ ಹೊಸದಾಗಿ ರೆಡಿ ಮಾಡ್ಕೊಳ್ಬೇಕಾದ್ರೆ ನನಗೆ. ಈ ವರ್ಷನ ಹಂಗಾಗಿದ್ದ? ಇಲ್ಲ ಸರ್, ಇದು ನನಗೆ ಈಗ ತಿಳಿದ ಮಟ್ಟಿಗೆ 3 ವರ್ಷದಲ್ಲಿ ಇದು 4th time ಬಂದಿತ್ತು. ಮತ್ತೆ ವರ್ಷ ವರ್ಷ ಹಿಂಗಾಗ್ತಾ ಇದೆ ಅಂದ್ರೆ ಈ ಹಿಂದಿನ ಅನುಭವದಿಂದ ಪಾಠ ಕಲೀಲಿಲ್ಲ? ಕಲ್ತೀವಿ ಸರ್, ಯಾಕಂದ್ರೆ ಹಿಂದಿನ ಅನುಭವದಿಂದ ಕಲ್ತದಕ್ಕೆ ಈಗ ನಾನು ಹೊಳೆ ಪಕ್ಕದಲ್ಲಿದ್ದೆ, ಈಗ ಮೇಲ್ಗಡೆ ಮನೆ ಕಟ್ಟಿದ್ದೇನೆ, ಈಗ ಹೋಗೋರು ಈ ಕಡೆ ಶಿಫ್ಟ್ ಆಗ್ಬೇಕು. ಯಾಕಂದ್ರೆ ನಮ್ಗೆ ಎಲ್ಲಾ ಕಡೆ ಒಂದೇ ಸಲ ಮಾಡ್ಕೊಳ್ಬೇಕಂದ್ರೂ ಆದಾಯ ಬೇಕಲ್ವಾ ಸರ್. ಈಗ ಒಂದೊಂದು ವರ್ಷ ಸ್ಟೆಪ್ ಬೈ ಸ್ಟೆಪ್ ಈ ವರ್ಷ ಶಿಫ್ಟ್ ಮಾಡಿದ್ರಿ ಮೇಲೆ? ಹೌದು, ಸಾಕು ಬೇಡ ಬೇಡ ಹೊಳೆ ಮೇಲೆ ಅಂತ. ಹೌದು ಸರ್, ಹೊಳೆ ಬೇಡ ಹತ್ರ ಬೇಡ ಬಿಡ, ಯಾಕಂದ್ರೆ ಕ್ಲೀನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಇವತ್ತಿನ ತನಕನೂ ನನ್ನ ಮನೆ ಕ್ಲೀನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ. ಅಷ್ಟು ಏನಾಗಿದೆ ಇಲ್ಲಿ? ತುಂಬಾ ರಾಡಿ ಸರ್, ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ಕೆಂಟು ಕ್ಯಾಕ್ಟಸ್ ಸ್ಮೆಲ್. ಮನೆ ಒಳಗೆ ಹೋಗೋ ಸ್ಟೇಜ್ ಇಲ್ಲ, ಯಾಕಂದ್ರೆ ಕ್ಲೀನ್ ಮಾಡದೇ ಇದ್ರೆ ಸಣ್ಣಗಿಂತ ದೊಡ್ಡದ ಮನೆ ಅದು, ಬಿಡ್ಲಿಕ್ಕೂ ಆಗುದಿಲ್ಲ. ಈ ಪರಿಸ್ಥಿತಿ ನಂದಿದೆ ಅಲ್ಲಿ. ಅಂದಾಜು ಎಷ್ಟು ಲಾಸ್ ಆಗಿರ್ಬೋದು ನಿಮಗೆ? ನನ್ನ ಕಡಿಮೆ ಅಂದ್ರೆ 2 ಲಕ್ಷದ ಮೇಲ್ಗಡೆ ಇದೆ ಸರ್ ಲಾಸ್. ಯಾಕಂದ್ರೆ ನಂದು ಅಡಿಕೆ ತೋಟ ನಾ ಬಡಿಸಿದ್ ಅಡಿಕೆ ಬಿಡಿಕೆ ಎಲ್ಲ ಅಲ್ಲೇ ಇತ್ತು. ಅಂದ್ರೆ ನಮ್ ಕಿರಾಣಿ ಇತ್ತು, ಸ್ವಲ್ಪ ನಾವು ಗೇರ್ ಬೀಜ ಸೈಡಿಗೆಲ್ಲ ಇತ್ತು, ಅವೆಲ್ಲ ಸುಮಾರು ತೊಳೆದು ಹೋಯ್ತು. ಎಷ್ಟೊತ್ತಿಗೆ ಬಂತು ನೀರು, ಬಂದಾಗ ಏನ್ ಅನಿಸ್ತು ಸರ್? ಆಕ್ಚುಲಿ ಯಾಕಂದ್ರೆ ನನ್ನ ಹೊಳೆ ಪಕ್ಕದಲ್ಲಿ ಇದ್ದ ಸಲುವಾಗಿ ಅದು ಹೊಳೆ ಹೇಗೆ ಬರ್ತದೆ ಅನ್ಕೊಂಡು ಅದು ನಮ್ಗೊಂದು ಅನುಭವ ಆಗ್ಬಿಟ್ಟಿತ್ತು. ಏರ್ತಾ ಇದೆ ಏರ್ತಾ ಇದೆ ಏರ್ತಾ ಇದೆ ಅನ್ಕೊಂಡು ರಾತ್ರಿ 3:30 ನಮ್ಮ ಮನೆ ಒಳಗೆ ಹೋಗ್ತದೆ. 3:30 ಹೋಗ್ತದೆ, ಬೆಳಿಗ್ಗೆ 6 ಗಂಟೆ ತನಕ ಕಂಟಿನ್ಯೂ ಕವರ್ ಆಗ್ಬಿಟ್ಟದೆ ಕಂಪ್ಲೀಟ್ ಮನೆ ಪೂರ್ತಿ. ನೀವು ಅಲ್ಲಿ ಇರ್ಲಿಲ್ಲ? ಇಲ್ಲ ಸರ್, ನಾನು ಈ ಮೇಲ್ಗಡೆ ಮನೆ ಬಂದಿದ್ದೆ. ರಾತ್ರಿ 3:30 ತನಕ ನಿಂತ್ಕೊಂಡು ಯಾವಾಗ ನೀರು ಬಂತು, ಇನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನು ಏನು ತಪ್ಸಕ್ ಆಗೋದಿಲ್ಲ. ನಂತರ ಆ ಸ್ಟೇಜಲ್ಲಿ ಬಂದ್ವಿ ಈ ಮನೆ ಹತ್ರ ನಿಂತೇನೆ ಸರ್ ನಾನು. ಆ ನಂತರ ಆ ಇವರಿಗೆ ಫೋನ್ ಮಾಡಿಕೊಂಡು ಗಾಡಿ ಮಾಡ್ಕೊಂಡು ತಕೋಗಿ ಅಲ್ಲಿ ಇದ್ದ ಸ್ವಲ್ಪ ಸಾಮಾನೆಲ್ಲ ತಕೊಂಡ್ಬಂದಿದ್ದೀನಿ. ಅಷ್ಟು ಜೋರು ಮಳೆ ಬತ್ತೆ ಇಲ್ಲಿ ನಮ್ಮ ಮನೆ ಮುಳುಗಿಸುತ್ತೆ ಅನ್ನೋದು ಅಂದಾಜು ಇರಲಿಲ್ಲ ನಿಮಗೆ? ಸಂಜೆ ರಾತ್ರಿ 9:30 ಮೇಲೆ ಸ್ಟಾರ್ಟ್ ಆಯ್ತು ಸರ್ ನನಗೆ ಆ ಅಂದಾಜು. ಯಾಕಂದ್ರೆ ಇವತ್ತು ನನಗೆ ಇಲ್ಲಿ ಇಡ್ಲಿಕ್ಕೆ, ಯಾಕಂದ್ರೆ ಏನು ತುಂಬುತ್ತಾ ಇದೆ ಅದು ಅರ್ಥ ಆಗ್ತಾ ಇತ್ತು. ಒಂದು ತಾಸಲ್ಲಿ 5 ಫುಟ 10 ಫುಟ ಏರ್ತಾ ಇದೆ ನೀರು ಅನ್ಕೊಂಡು. ನೀರು ಒಂದೇ ಜಾಗದಲ್ಲಿ ನಿಂತಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ, ಏರ್ತಾ ಇದ್ರೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ರಾತ್ರಿ 9:30 ತನಕ ಕಂಟಿನ್ಯೂ ಏರ್ತಾ ಇತ್ತು. ಅಷ್ಟು ತನಕ ನನ್ನ ಕೊಡಗಲಿದ್ದ ದನಗಳನ್ನೆಲ್ಲ ನಾನು ಪಾಸ್ ಮಾಡ್ಕೊಂಡು ಬಿಟ್ಟಿದ್ದೆ. ಮನೆಯಲ್ಲಿರುವಂತ ಬಂಗಾರ ಸಾಮಾನ ಅಥವಾ ಬೆಲೆ ಬಾಳ ವಸ್ತುಗಳು? ಬೆಲೆ ಬಾಳ ಅಂದ್ರೆ ಕಾಗದ ಪತ್ರ ಎಲ್ಲ ಹೋಗಿದ್ದಾವೆ ಸರ್. ನಮ್ದು ಕಾಗದ ಪತ್ರ ಏನ್ ಜೆರಾಕ್ಸ್ ಇದಾವ ಒಂದ್ ಸ್ವಲ್ಪ ಇದಾವ ಬಿಟ್ರೆ ಬಾಕಿ ಎಲ್ಲ ಹೋಗ್ಬಿಟ್ಟದವ. ಮತ್ತೆ ಒಂದ್ ಪಡ್ಕೋಬೇಕು ಈಗ? ಹೌದು ಸರ್, ಈಗ ಪಡ್ಕೊಳ್ಬೇಕು ಎಲ್ಲದನ್ನ ವಾಪಸ್ ಆಗಿ. ಜೀವನ ಹೆಂಗ ಅನ್ಸುತ್ತಲ್ಲ, ಒಂದ್ಸಲ ಮುಳುಗೇ ಬಿಡುತ್ತೆ ಅನ್ಸುತ್ತೆ, ಒಂದ್ಸಲ ಮೇಲೆ ಇದ್ವೇನೋ ಅನ್ಸುತ್ತೆ. ಹೌದು ಸರ್, ಯಾಕಂದ್ರೆ ಈ ಹೊಳೆ ಪಕ್ಕದಲ್ಲಿ ಇದ್ದವರಿಗೆ ಅದೇ ಅನ್ಸುತ್ತೆ. ಹೊಳೆ ಪಕ್ಕದಲ್ಲಿ ಯಾಕಿದ್ದೇವೆ, ಮುಳುಗದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಮುಳುಗ ಹೋಗ್ಬಿಡ್ತೇವೆ ನಮ್ಮಲ್ಲಿ. ಮೇಲ್ಗಡೆ ಶಿಫ್ಟ್ ಅಂದ್ರೆ ಶಿಫ್ಟ್ ಆಗ್ಬಿಟ್ವಿ. ಏನ್ ಪಾಠ ಕಲ್ತ್ರಿ? ಅದೇ ಸರ್, ಹೊಳೆ ಪಕ್ಕ ಅಂದ್ರೆ ಜೀವನದಲ್ಲಿ ಪಾಠ ಏನಂದ್ರೆ, ಫಸ್ಟ್ ಅಂದ್ರೆ ಜನರು ಹೆಲ್ಪ್ ಇದ್ರೆ ಮಾತ್ರ ನಾವು ಮೇಲ್ ಬರಬಹುದು. ಎಷ್ಟೇ ಅವ್ರ ಹತ್ರ ಹೊಳೆ ಬಂದ್ರು ಏನ್ ಬಂದ್ರು, ಹೆಲ್ಪ್ ಇಲ್ಲ ಅಂದ್ರೆ ಯಾರ ಹತ್ರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅಂದ್ರೆ ಮಾನಸಿಕವಾಗಿ ನಮ್ಗೆ ಸಾಂತ್ವನ ಹೇಳೋರಂತವ್ರು, ಬುದ್ಧಿ ಹೇಳುವಂತವ್ರು. ಹಾ, ಮನಸ್ಸು ಸಾಂತ್ವನ ಹೇಳೋರು ಬೇಕು, ಬುದ್ಧಿ ಹೇಳೋ ಅಂದ್ರೆ ಆ ಮೂಮೆಂಟ್ ಒಂದು ಹೆಲ್ಪ್ ಮಾಡೋ ಕೈಗಳು ಬೇಕಾಗತ್ತೆ ನಮಗೆ. ನಾವು ಜನರ ಹತ್ರ ಎಷ್ಟು ಒಳ್ಳೇದಾಗಿದ್ದರೆ ಆ ಜನರು ಅವರಷ್ಟೇ ಒಳ್ಳೇದಾಗಿ ನಮ್ಮ ಹತ್ರನೂ ಇರ್ತಾರೆ. ನೀವು ಬೇರೆಯವರು ಸಹಾಯ ಮಾಡ್ತಿರ್ತೀರಿ? ಹೌದು ಸರ್, ನಾವು ಮಾಡ್ತೇವೆ. ಅಂದ್ರೆ ಒಬ್ಬರಿಗೂ ಪರಸ್ಪರ ಸಹಾಯ ಬೇಕಾಗುತ್ತೆ. ಹೌದು ಸರ್, ಸಹಾಯ ಬೇಕೇ ಬೇಕು. ಒಳ್ಳೇದು, ಇಷ್ಟಿಲ್ಲ ನಾಗೇಂದ್ರ ನಾಯ್ಕ್ ಅನುಭವವನ್ನು ಹಂಚ್ಕೊಂಡ್ರಿ, ಕಷ್ಟ ಸುಖ ಹಂಚ್ಕೊಂಡ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಕೃಷಿ ಅನುಭವಗಳ ಕುರಿತು ಅಂಕೋಲಾ ತಾಲೂಕು ಗುಂಡ್ಬಾಳಾದ ನಾಗೇಂದ್ರ ಶರದ್ ನಾಯ್ಕ್ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಕಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತೋಟಗಾರಿಕೆ ಮತ್ತು ತರಕಾರಿ ಬೇಸಾಯ ಈ ಕುರಿತು ಹೊನ್ನಾವರ ಕಾಸರಗೋಡಿನ ಅರುಣ್ ವಿಷ್ಣು ಭಟ್ ಇವರೊಂದಿಗೆ ಸಂದರ್ಶನ. ನಮಸ್ಕಾರ ಅರುಣ್ ಭಟ್ ಅವರು. ನಮಸ್ಕಾರ. ಮುಂಬೈಯಲ್ಲಿ ತಾವು ಭಟ್ರ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿ, ಮತ್ತೆ ಬೇಡ ಅಂತ ಹೇಳಿ ಮನೆಗೆ ಬಂದ್ರಿ. ಏನ್ ಉದ್ದೇಶ? ಉದ್ದೇಶ ಅಂತ ಹೇಳಿದ್ರೆ ನಮ್ದು ಹಿರಿಯವ್ರದ್ದು ಸ್ವಲ್ಪ ಇಲ್ಲಿ ಜಾಗ ಇತ್ತು, ಆ ಕಾರಣದಿಂದ ನಾವು ಇಲ್ಲಿ ಬಂದು ನಮ್ದೇ ಒಂದು ನೆಲೆ ಕಂಡುಕೊಳ್ಬೇಕು ಹೇಳ್ಕೊಂಡು ಇಲ್ಲಿ ಬಂದಿದ್ದು. ಅದರಲ್ಲಿ ನಾನು ಕೃಷಿ ಇದು ಮಾಡ್ಕೊಂಡು ಇದ್ದೆ. ಮುಂಬೈಯಲ್ಲಿ ನೆಲೆ ಸಿಗಲಿಲ್ಲ. ಮುಂಬೈಯಲ್ಲಿ ಅಂತ ಹೇಳಿದ್ರೆ ಕೊರೋನಾ ನಿಮಿತ್ತ ನಮ್ಗೆ ವಾಪಸ್ ಬರಬೇಕಾಯ್ತು. ಕೊರೋನಾ ಇದ್ದ ಕಾರಣ ನನಗೆ ಅಲ್ಲಿ ಉಳಿಲಿಕ್ಕಾಗಲಿಲ್ಲ, ಮತ್ತೆ ಅಲ್ಲಿ ಕೊರೋನಾದ ಪ್ರಭಾವ ಜಾಸ್ತಿ ಇತ್ತು. ಆವತ್ತಿನಲ್ಲಿ ಅವ್ರು ಹೇಳಿದ್ರು ನೀವು ಒಂದ್ಸಲ ಮನೆಗೆ ಒಂದೆರಡು ತಿಂಗಳು ಹೋಗ್ಬಾ, ಆಮೇಲೆ ಬೇಕಾದ್ರೆ ಬರಬಹುದು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಗಳು ಮತ್ತು ಮಗ ಹೇಳಿದ್ರು ಬೇಡ ಈಗ ತುರ್ತು ಹೋಗುದು, ನೀನು ಜನವರಿ ಆದ ನಂತರ ಹೋಗುವಂತೆ, ಹೊಸ ವರ್ಷ 21ರಲ್ಲಿ ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಕೃಷಿ ಇಲ್ಲಿ ತೊಳ್ಕೊಂಡಿದ್ದೆ. ಒಂದೂವರೆ ವರ್ಷ ಆಯ್ತು ಈಗ. ಬಂದಿದ್ದು ಚಲೋ ಆಯ್ತಾ? ಬಂದದ್ ಒಳ್ಳೇದೇ ಆಯ್ತು, ಆರೋಗ್ಯ ದೃಷ್ಟಿಯಿಂದ ನನ್ಗೆ ಒಳ್ಳೇದೇ ಆಯ್ತು ಅಂತ ಹೇಳಿದ್ರೆ ನನಗೆ ಮೊದಲೇ ಇಲ್ಲಿ ಬಂದ ತಕ್ಷಣ ಏನು ಮಾಡ್ಲಿಕ್ಕೆ ಏನು ತಲೆಯಲ್ಲಿ ಹೋಗ್ಲಿಲ್ಲ. ಅದರ ನಂತರ ನಾನು ಕೃಷಿಗೆ ಒಂದು ತೆಂಗಿನ ಸಸಿ ಒಂದು 35 ಮತ್ತು ಇದು ಬಾಳೆ ಎಲ್ಲ ನೆಟ್ಕೊಂಡಿದ್ದೆ. ಕುಂಬಳಕಾಯಿ, ಬದನೆಕಾಯಿ, ತರಕಾರಿ ಎಲ್ಲ ನೆಟ್ಕೊಂಡಿದ್ದೀನಿ. ಒಟ್ಟು ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ನಿಮ್ದು? 5 ಗುಂಟೆ ಅಷ್ಟೇ. ಅಷ್ಟೇ 5 ಗುಂಟೆದೊಳಗೆ 30 ತೆಂಗಿನ ಗಿಡ ಹಾಕಿದ್ದೀನಿ. ಈ ಫಲ ಕೊಡ್ತಾ ಇದ್ದಾವೆ? ಫಲ ಕೊಡಲಿ, ಒಂದು ಫಲ ಬರ್ತಾ ಇದೆ. ಸದ್ಯ ಹಾಕಿದ್ದು 2 ವರ್ಷದಲ್ಲಿ 3 ವರ್ಷದ ಹಾಕುತ್ತೆ. ತರಕಾರಿ? ತರಕಾರಿ ಮಾಡ್ತಾ ಇದ್ದೇನೆ. ಹೇಳಿ, ತರಕಾರಿ ಯಾವಾಗ ಹಾಕ್ತೀರಿ, ಹೇಗೆ ಹಾಕ್ತೀರಿ? ನಾವು ಡಿಸೆಂಬರ್ದಲ್ಲಿ ಹಾಕಿದ್ದು ಜನವರಿ, ಫೆಬ್ರವರಿ, ಮಾರ್ಚ್ ಈಗ ಬದನೆಗಳು ಫಲಕ್ಕೆ ಬಂದಿದ್ದೇವೆ. ಅಂದರೆ ಅದಕ್ಕೆ ಸರಿಯಾದ ಗೊಬ್ಬರ ಅದರಲ್ಲಿ ಹಾಕ್ಕೊಂಡು ಗಿಡ ನೆಟ್ಟಿದ್ದೇನೆ, ಅದು ಬರ್ತಾ ಇದೆ ಬದನೆಕಾಯಿ ಎಲ್ಲ. ಸರಿಯಾದ ಗೊಬ್ಬರ ಅಂದ್ರೆ ಹೆಂಗ? ಸರಿಯಾದ ಅಂದ್ರೆ ಅದು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದಾಗ ಮತ್ತೆ ಸ್ವಲ್ಪ ಯೂರಿಯಾ ಎಲ್ಲ ಹಾಕಿ ಇದು ಸುಫಲ ಎಲ್ಲ ಹಾಕಿ ಸ್ವಲ್ಪ ಇದು ಮಾಡ್ತೀವಿ ನಾವು. ಅಂದ್ರೆ ಇಲ್ಲಿ ಮಣ್ಣಿನ ಉಷ್ಣತೆ ಜಾಸ್ತಿ, ಅದ ಕಾರಣ ಸ್ವಲ್ಪ ಫಲವತ್ತತೆ ಬರ್ತದೆ ಹೇಳ್ಕೊಂಡು ಹಾಕೋದು. ಉಷ್ಣತೆ ಜಾಸ್ತಿ ಇದ್ರೆ ರಾಸಾಯನಿಕ ಹಾಕಿದ್ರೆ ತೊಂದರೆ ಆಗಲ್ಲ? ರಾಸಾಯನಿಕ ತೊಂದರೆ ಏನೂ ಆಗೋಲ್ಲ, ಆದರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ನೀರು 3 ಸಲ ಕೊಡ್ತೇವೆ ನಾವು, ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. 3 ಸಲ ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ ಕೊಡ್ಲೇಬೇಕಾಗ್ತದೆ. ಇಲ್ಲಿ ಕ್ಲೈಮೇಟ್ ಹೀಟ್ ಕ್ಲೈಮೇಟ್ ಜಾಸ್ತಿ ಇರೋದ್ರಿಂದ ಅದು ನೀರು ಕೊಡದೆ ಇದ್ರೆ ಬಾಡೋಗ್ಬಿಡ್ತದೆ ಗಿಡಗಳೆಲ್ಲ. ದಿನಕ್ಕೆ 1 ಸಲ ಕೊಡೋದು ಅಂತೇಳಿ ನೋಡಿದ್ವಿ ನಾವು. ನಾವು 3 ಸಲ ಕೊಡ್ತೇವೆ, ಮಿಡಲ್ ಟೈಮ್ ಕೊಡ್ತೇವೆ. 3 ಸಲ ಕೊಡೋದ್ರಿಂದ ಇಲ್ಲಿ ಕರೆಂಟಿನ ಅಭಾವ ಜಾಸ್ತಿ ಇರೋದ್ರಿಂದ ಒಂದೊಂದ್ಸಲ 2 ಸಲನೂ ಆಗ್ತದೆ. ಒಳ್ಳೆ ಇಡೀ ದಿವಸ ಕರೆಂಟ್ ಇರೋದಿಲ್ಲ, ಅವಾಗ ಬೆಳಿಗ್ಗೆ ಬಿಟ್ಟು ಬಿಡ್ತೇವೆ ಒಂದೇ ಸಲ. ಹೀಗೆಲ್ಲ ಇರ್ತದೆ. ನೀರು ಹೋಗಿ ಅದು ಬುಡಕ ಹಾಕ್ಬಿಡುದ? ಹಾ, ಬುಡಕಾಕ್ಬಾರ್ದು. ಬಡಕ ಎಲ್ಲ ಬೀರಬೇಕಾಗ್ತದೆ. ಹರಿಯಂಗ್ ಮಾಡಲ್ಲ ನೀರು? ಇಲ್ಲ ಇಲ್ಲ, ಹರಿಯಂಗ್ ಮಾಡುದಿಲ್ಲ. ಮಣ್ಣಿಂಗ್ ನಿಲ್ಲುದಿಲ್ಲ, ಅದು ಹರಿಯಂಗ್ ಮಾಡಿದ್ರು ನಿಲ್ಲುದಿಲ್ಲ. ಅದು ಮಣ್ಣು ರೇತಿ ಇರೋದ್ರಿಂದ ಅದೆಲ್ಲ ಹಿಂಗೋಗ್ಬಿಡ್ತದೆ. ಹಾಗಾಗಿ ದಿನ ನೀರು ಹಾಕೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ. ಹೌದು. ಹೇಗೆ ಇದು ಮತ್ತೆ ಅದು ಎಷ್ಟೆಲ್ಲ ಫಲ ಕೊಡುತ್ತೆ ನಿಮ್ಗೆ ಈಗ? ಈಗ ಅಂತ ಹೇಳಿದ್ರೆ ಅದು ಸುಮಾರು ಒಂದು 30-40 ಗಿಡ ಇದೆ ನಮ್ದು. ಅದರೊಳಗೆ ನಮಗೆ ತಿನ್ನುವಷ್ಟು ಮತ್ತೆ ಸ್ವಲ್ಪ ಮಾರ್ಬೋದು ಅಷ್ಟೇ, ಜಾಸ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ತಿಂತೀರಿ ನೀವು? 40 ಗಿಡದಲ್ಲಿ ನಾವು ಅಷ್ಟು ತಿನ್ನೋದಿಲ್ಲ, ಸ್ವಲ್ಪ ಬೇಕಾದಷ್ಟು ಯೂಸ್ ಮಾಡ್ತೇವೆ, ಹಾಕಿದ್ ಕೊಡ್ತೇವೆ ಅಷ್ಟೇ. ಹೇಗೆ ಕೊಡೋದು? ಒಂದು ತಗೊಂಡು ಕೊಡು, ಮಾರಾಟಕ್ಕೆ ತಗೊಂಡು ಕೊಡು, ಹೋಲ್ಸೇಲ್ನಲ್ಲಿ ಕೊಡೋದು. ನಾವು ಕೂತ್ಕೊಳ್ಳೋದು, ಕೂತ್ಕೊಳ್ಳಿಕ್ಕೆ ಮಾಡಿದ್ರೆ ನಮಗೆ ಇಲ್ಲಿ ಕೆಲಸ ಜನ ಸಿಗೋದಿಲ್ಲ, ನಾವೇ ಮಾಡಬೇಕಾಗ್ತದೆ ಕೆಲಸ ಎಲ್ಲ. ಒಬ್ಬರೇ ಮಾಡಿದ್ದು ನಾವು. ಒಬ್ಬರೇ ಅಂದ್ರೆ? ಒಬ್ಬರೇ ಅಂದ್ರೆ ಎಲ್ಲ ಕೆಲಸ ನಾನು ಒಬ್ಬರೇ ಮಾಡ್ಕೊಂಡು ನೋಡ್ಕೊಳ್ಬೇಕಾಗ್ತದೆ. ಹುಡುಗ ಕಾಲೇಜಿಗೆ ಹೋಗ್ತಾನೆ, ಈ ಮಸೀಸ್ ಅಡುಗೆ ಇದರಲ್ಲಿ ಹೋಗ್ತಾರೆ, ದೇವಸ್ಥಾನದ ಕೆಲಸಕ್ಕೆ ಬಾಕಿ ಎಲ್ಲ ಆಗುದಿಲ್ಲ, ಟೈಮ್ ಸಿಗುದಿಲ್ಲ ಅದರಲ್ಲಿ. ಹಾಗಾಗಿ ಮಾರಾಟ ಮಾಡಿದ್ರೆ ಈಗ ಬೇರೆ ರೈತರು ತಾವೇ ಸ್ವಂತ ಮಾರಾಟ ಮಾಡಿದಾಗ ನಮಗೂ 500 ರೂಪಾಯಿ ಸಿಗುವಲ್ಲಿ 1000 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ. ನಿಮ್ಗೇನು ಕಡಿಮೆ ಇರುತ್ತೆ? ಒಂದ್ 2 ತಾಸನೇ ಮಾರಾಟ ಮಾಡಿ ಬರಬಹುದು. ಹೌದು, ನಾವು 2 ತಾಸನಲ್ಲಿ ಮಾರಾಟ ಮಾಡ್ತೇವೆ, 2 ತಾಸನಲ್ಲಿ ಹೋಗ್ಬಿಡ್ತೇವೆ ಅಷ್ಟೇ. ಅಂದ್ರೆ ಮಾರೋರು ಕೊಟ್ಟು ಬರ್ತೀರಿ? ಹೋಲ್ಸೇಲ್ ಕೊಟ್ಟು ಬರ್ತೀವಿ. ನಿಮ್ಗೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಇಲ್ಲಿ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸ್ವಲ್ಪ ಮಂಗಗಳು ಇಲ್ಲ, ಕಾಟ ಇರುತ್ತೆ ಜಾಸ್ತಿ. ಇಲ್ಲಿ ನೋಡ್ಕೊಳ್ಳೋ ಒಬ್ರು ಬೇಕಾಗ್ತದೆ. ಎಷ್ಟು ಆದಾಯ ಸಿಗುತ್ತೆ ಅಷ್ಟರಲ್ಲಿ? ಸಿಗ್ತದೆ ಒಂದು 500-600 ರೂಪಾಯಿ ದಿವಸ ಸಿಗ್ತದೆ. 500-600 ರೂಪಾಯಿ ಒಂದು 2-3 ತಿಂಗಳು ಸಿಗುತ್ತೆ? ಸಿಗುತ್ತೆ ಡೈಲಿ. ಹೌದು, ಸಿಗುತ್ತೆ. ಅದು ಅಲ್ಲದೆ ನಿಮ್ಮ ಆದಾಯದ ಮೂಲ ನಿಮ್ಮ ಮನೆಯವರು ದುಡಿಯೋದು? ಹೌದು, ದುಡಿಯೋದು. ಹುಡುಗಿ ಒಬ್ಳು ಕೆಲ್ಸಕ್ಕಿದ್ದಾಳೆ, ಅವ್ರಿಗೆ ಬೆಂಗಳೂರಲ್ಲಿ ಕೆಲ್ಸಕ್ಕಿದ್ದಾಳೆ. ಏನು? ವಿಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ವಿಪುರದಲ್ಲಿ? ವಿಪುರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್? ಅಲ್ಲ, ಎಂಟೆಕ್ ಆಗಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾಳೆ. ಹೌದಾ? ಅವ್ರು ಕಳಿಸ್ತಾರ ಅಥವಾ ಮದುವೆ ಆಗಿದೆ? ಕಳಿಸ್ತಾರೆ. ಹಾಗಾಗಿ ಸುಖವಾಗಿದ್ರಿ? ಹೌದು, ಏನ್ ತೊಂದರೆ ಇಲ್ಲ, ಅಷ್ಟು ಮಟ್ಟಿಗೆ ಇದ್ದೇನೆ ಸಾಧಾರಣ. ಮಣ್ಣು ಒಂದ್ ಸ್ವಲ್ಪ ಬೇರೆ ತಂದು ಹಾಕೋದು ಅಂತವೆಲ್ಲ ಮಾಡಲ್ಲ? ಇಲ್ಲ, ಇಲ್ಲಿ ಬೇರೆ ಮಣ್ಣಾಗೆ ಜಾಸ್ತಿ ಮಾಡ್ಕೊಂಡ್ರೆ ಆಗುದಿಲ್ಲ, ಅಂದ್ರೆ ಉಪ್ರ ಆಗ್ತದೆ ಜಾಸ್ತಿ, ನೀರು ಒಳಗೆ ಡ್ರೈ ಆಗ್ತದೆ, ಆಗುದಿಲ್ಲ. ಹಾಗೆ ಮಾಡಬಾರ್ದು. ಯಾರು ಮಾಡಬಾರ್ದು ಮಾಡಬಾರ್ದು ಯಾರು ಮಾಡಬಾರ್ದು ಅಂತಿಲ್ಲ, ಕೆಳಗಿನ ಜಾಗ ಇದ್ದವ್ರು ಮಾಡಬಹುದು, ಮೇಲ್ಗಡೆ ಇದ್ದವ್ರಿಗೆ ನಾವು ಮೇಲ್ಗಡೆ ಜಾಗ ನಮ್ದು, ಇಲ್ಲಿ ಕೆಳಗಡೆ ಇರೋದು ನೀರು ಕೆಳಗೆ ಮೇಲೆ ಅಂತ ಇರ್ತದೆ, ಜಾಸ್ತಿ ಡೀಪು ಇರ್ತದೆ ಸ್ವಲ್ಪ ಮೇಲೂ ಇರ್ತದೆ. ಅಷ್ಟು ತೆಂಗು ಹಾಕ್ಲಿಕ್ಕೆ ಕಾರಣ ಏನು, ಬಹಳ ಸಮೀಪ ಸಮೀಪ ಹಾಕಿರಿ ಇಲ್ಲ, ಅದು ಅದನ್ನ ಬೇರೆ ಮಾಡೋದುಂಟು ಸ್ವಲ್ಪ, ಅದನ್ನ ಕಿತ್ತು ಬೇರೆ ಕಡೆ ನೆಡೋದುಂಟು, ಅಂದ್ರೆ ಸ್ವಲ್ಪ ಅದು ಜಾಗದ ಕಂಜೆಸ್ಟ್ ಆಗಿದೆ ಅಷ್ಟೇ. ಈಗ ಒಂಥರ ಸಸಿ ಬೆಳೆಸ್ದಂಗೆ ಬೆಳೆಸ್ತಾ ಇದೆ. ಹಾಂ, ಬೆಳೆಸಿದ್ದೇನೆ ತುರ್ತ. ಹ್ಞೂ, ಮಾರಾಟ ಮಾಡೋದು ನಾವು ನೀವು? ಇಲ್ಲ ಇಲ್ಲ, ಮಾರಾಟ ಮಾಡೋದಿಲ್ಲ, ಇದು ತೋಟನೇ ಮಾಡೋದು. ಹ್ಞೂ, ಈಗ ಭಟ್ರ ಕೆಲಸ ಮಾಡ್ತಿರಲ್ಲ, ಹಾಂ, ಈಗ ಇಲ್ಲಿ ನಮ್ಮ ಊರಲ್ಲೇ ಇದ್ದುಕೊಂಡು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಂದ್ರೆ ಬಹಳ ಮಂದಿ ಇದಾರೆ ಮಾಡೋರು, ಅದೇ ವೃತ್ತಿಯಲ್ಲಿ ಬಹಳ ಅವ್ರ ಮೇಲೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮ ನಮ್ಮ ಇದರಲ್ಲಿ ಒಂದು ಮನೆಗೆ ಒಂದು 20 ಮಂದಿ 30 ಮಂದಿ ಅಂತ ಪುರೋಹಿತರು ಅಂತ ಇದ್ದು ಬಿಡ್ತಾರೆ, ಅವ್ರ ಮೇಲೆ ಅಟ್ಯಾಕ್ ನಾವು ಮಾಡಕ್ ಆಗುದಿಲ್ಲ, ಒಬ್ಬರ ಮೇಲೆ ಇನ್ನೊಬ್ರು ಇದು ಮಾಡ್ಲಿಕ್ಕಲ್ಲ, ರೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಹೋಗಿ ನಾನು ಸ್ವಲ್ಪ ಕೆಲಸ ಕೊಡ್ರಿ ಜೊತೆಗೆ ಬರ್ತೀನಿ, ಅದು ಮಾಡ್ತೇವೆ ನಾವು, ಅಸಿಸ್ಟೆಂಟ್ ಆಗಿ ಮಾಡ್ತೇವೆ ಕರೆದ್ರೆ. ನಾವಾಗಾದ್ರೂ ಓವರ್ಟೇಕ್ ಮಾಡುದಿಲ್ಲ, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಗುಂಪು ಇರುತ್ತಾ, ಅಸಿಸ್ಟೆಂಟ್ ಯಾರು, ಅಡಿಗೆ ಮಾಡೋರು ಯಾರು, ಅಡಿಗೆ ಭಟ್ರ ಯಾರು ಇರುತ್ತೆ, ಅದರಲ್ಲಿ ನಿಮಗೆ ಭಟ್ರೆ ಕರೀತಾರೆ ಫೋನ್ ಮಾಡಿ, ನಾವು ಹೋಗ್ಬೋದು ಅಸಿಸ್ಟೆಂಟ್ ಆಗಾದ್ರೆ ಹೋಗ್ಬಹುದು, ಮೇನ್ ಆಗಿ ಹೋಗ್ಬಹುದು, ಹೋಮಕ್ಕಾದ್ರೆ ಮೇನ್ ಆಗಿ ಹೋಗ್ಬಹುದು, ಇಲ್ಲಾದ್ರೆ ಇದು ಮಾಡಬಹುದು, ಮೇನ್ ಎಲ್ಲ ಇದು ಮಾಡ್ಬೇಕಾಗ್ತದೆ, ಅಂದ್ರೆ ಮೇನ್ ಫುಲ್ ನಾವೇ ಮಾಡಬಹುದು ಸ್ವಂತ ಪೂರ್ತಿ ಮ್ಯಾನೇಜ್ ಮಾಡಬಹುದು. ಅಷ್ಟಂದ್ರೆ ಅವರಿಗೆ ನಾವು ಜನ ತಗೊಳ್ಬೇಕಾಗ್ತದೆ, 4-5 ಮಂದಿ ಬೇರೆ ಬರ್ತಾ ಕೊಡೋದು, ಆದ್ರೆ ಅವ್ರಿಗೆ ಜಾಸ್ತಿ ಅವ್ರಿಗೆ ಕೊಡ್ಬೇಕಾಗ್ತದೆ, ಅದು ಇದರಲ್ಲಿ ವರ್ಕೌಟ್ ಆಗೋದಿಲ್ಲ ನಮ್ಗೆ. 500 ಬರೋದಿಲ್ಲ ಅಂದ್ರೆ ನಾವು ಅವರಿಗೆ 200-400-2000 ಒಂದ್ಸರಿ ಹೆಂಗ್ ಕೊಡೋದು, ಅವ್ರು ಡಿಮಾಂಡ್ ಮಾಡ್ತಾರೆ ಇಂತಿಷ್ಟೇ ಕೊಡ್ಬೇಕು ಹೇಳಿ, ಅವಾಗ ನಮ್ಗೆ ಹೊಂದುದಿಲ್ಲ. ಮುಂಬೈಯಲ್ಲಿ ಇದ್ದಾಗ ಭಟ್ರ ಕೆಲಸ ಹೇಗ್ ಮಾಡ್ತಿದ್ರಿ, ಏನದು? ನಾವು 6 ಗಂಟೆಗೆ ಎದ್ಕೊಂಡು ಪೂಜೆ ನಿರ್ಮಾಲ್ಯ ಅಂತ ಮಾಡ್ತಾರೆ, ಅದಂತ ಬಾಂಬೆಯಿಂದ ಗಾಡಿಗಳೆಲ್ಲ ಬಂದ್ರೆ ಪೂಜೆ ಉಂಟು ಇರ್ತದೆ, ಅದರ ನಂತರ 11:30 ಮಂಗಳಾರತಿ ಅಭಿಷೇಕ ಎಲ್ಲ ಮಾಡ್ಕೊಂಡು ಪೂಜೆ ಮಾಡುದು, ಅದರ ನಂತರ ಸಂಜೆ ಮತ್ತೆ ನೈಟ್ ರಾತ್ರಿ ಮಾಡುದು ಪೂಜೆ. ಇಷ್ಟೇ ದಿನನಿತ್ಯದ ಕೆಲಸ, ಡೈಲಿ ನಿತ್ಯದ ಕೆಲಸ, ಡೈಲಿ ವರ್ಕ್. ನಾನೊಂದು 14 ವರ್ಷ ಮಾಡಿದ್ದೇನೆ. ಅಂದ್ರೆ ನಿಮಗೆ ದುಡ್ಡು ಕೊಟ್ಟು ಅವ್ರು ಕರೆಸ್ತಾರ, ಅವಾಗ ಮಾಡೋದಾ ಹೇಗೆ? ದುಡ್ಡು ಕೊಟ್ಟಲ್ಲ, ಅವ್ರು ಮೊದಲೇ ನಮ್ಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಅಲ್ಲಿ ಹೋದ್ಮೇಲೆ ನಿತ್ಯದ ಕೆಲಸ ಹೇಳ್ತಾರೆ, ಅದರಿಂದ ಅವ್ರ ಡ್ಯೂಟಿ ನಾವು ಮಾಡುದು ಪೂಜೆ. ಹೌದು, ಅವ್ರದೇ ಥರ ಮಾಡ್ತಾರೆ ಇಂತಿಷ್ಟು ಹೇಳಿ. ನಾ ಭಟ್ರ ಕೆಲಸ ಅಂತ ಹೇಳಿದ್ರೆ ಅಡಿಗೆ ಮಾಡುದು, ದೇವ್ರ ಪೂಜೆ ಮಾತ್ರ, ಪೂಜೆ ಮಾತ್ರ, ಪೂಜೆ ಮಾತ್ರ, ಪೂಜೆ ಮಾಡೋದು ಅಂದ್ರೆ ದೇವಸ್ಥಾನದಲ್ಲಿ. ಹೌದು, ದೇವಸ್ಥಾನ. ಹೌದು, ಖಾಸಗಿ ದೇವಸ್ಥಾನ, ಅವ್ರದ್ದೇ ಖಾಸಗಿ ಇರ್ತದೆ. ಹಾ, ಸ್ವಂತ ದೇವಸ್ಥಾನ ಅವ್ರದ್ದಲ್ಲಿ, ಅವರಲ್ಲಿ ಕೆಲಸ ಮಾಡುದು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಮನೆಯಲ್ಲಿ ಇದ್ದಂತ ದೇವಸ್ಥಾನ. ಹೌದೌದು, ಒಂದೇ ಮನೆಯಲ್ಲಿ ಮಾಡೋದು ಅಥವಾ ಹಿಂಗೆ ಬೇರೆ ಬೇರೆ? ಇಲ್ಲ ಇಲ್ಲ, ಒಂದರಲ್ಲೇ ಹೋಗಬೇಕು, ಹೊರಗೆಲ್ಲ ಹೊರಟಿರುವುದಿಲ್ಲ, ಒಂದೇ ಕಡೆ. ಅವ್ರಿಗೆ ಟೈಮಿಂಗ್ನಲ್ಲಿ 3 ಸಲ ಹೋಗುದು, 3 ಸಲ ಪೂಜೆ ಡ್ಯೂಟಿ ಮಾಡುದು, ಮತ್ತೆ ನಮ್ಮ ಕೆಲಸ ಮುಕ್ತಾಯ ಆದ್ಕೊಳ್ಳಿ ನಾವು ನಮ್ಮ ಡ್ಯೂಟಿ ಬರೋದು ಅಷ್ಟೇ. ದಿನ 3 ಸಲ ಪೂಜೆ ಮಾಡಬೇಕು, ಒಂದೊಂದು ತಾಸು ಹಿಡಿಯುತ್ತಾ? ಒಂದೊಂದು ತಾಸು ಅಷ್ಟೇ. ತ್ರಿಕಾಲ ಪೂಜೆ ಹೇಳ್ತಾರೆ, ತ್ರಿಕಾಲ ಪೂಜೆ ಪ್ರತಿ ವರ್ಷ. ಹೌದು, ಪ್ರತಿದಿನ. ಹೌದು, ಡೈಲಿ ಒಂದ್ ದಿವಸ ತಪ್ಪಿಸ್ಲಿಕ್ಕಾಗುದಿಲ್ಲ, ಮಾಡ್ಲೇಬೇಕು. ಹೌದಲ್ಲ, ಅಂತ ಮನೆಗಳು ಜಾಸ್ತಿ ಇದಾವ ಮುಂಬೈಯಲ್ಲಿ? ಮುಂಬೈಯಲ್ಲಿ ಇದಾವೆ, ಅಲ್ಲಲ್ಲಿ ಅಂತ ಹೇಳಿದ್ರೆ ಒಂದು 30-40 ಇದಾವೆ. ಖಾಸಗಿ ಅದು, ಖಾಸಗಿ ಸಂಸ್ಥೆ. ಮತ್ತೆ ಈಗ ಬಿಟ್ಟು ಬಂದಿರಿ, ಮತ್ತೆ ಬರ್ರಿ ಅಂತ ಕರೆದಿದ್ದಾರೆ. ನಾ ಹೇಳಿದ್ರೆ ಸ್ವಲ್ಪ ಕೊರೋನಾ ನಿಮಿತ್ತ ಸ್ವಲ್ಪ ನಮ್ಗೆ ಹೆದರಿಕೆ ಆಗ್ತದೆ, ಮಗಳು ಬೈ ಹೋಗಿದ್ ಬೇಡ ಹೇಳಿದ್ ತುರ್ತ, ಅದಕ್ಕಾಗಿ ಹೋಗ್ಲಿಲ್ಲ. ಅವಕಾಶ ಸಿಕ್ತರೆ ಹೋಗ್ತೇನೆ, ಹಾಗೇನಿಲ್ಲ, ಈ ಅವಕಾಶ ಸಿಕ್ಕಿದ್ರೆ. ಎಷ್ಟು ಕೊಡ್ತಿದ್ರು ನಿಮ್ಗೆ ಅವರು ಅಲ್ಲಿ? 15,000-20,000 ಬರ್ತಿದ್ದ ಆದಾಯ. ಇರ್ಲಿಕ್ಕೆ ರೂಮ್ ಅವರೇ ಕೊಡ್ತಿದ್ರು, ರೂಮ್ ಎಲ್ಲ ವ್ಯವಸ್ಥೆ ಅವ್ರದ್ದೇ, ಫುಲ್ ಫೆಸಿಲಿಟಿ. ನೀವು ಕುಟುಂಬ ಸಮೇತ ಹೋಗಿದ್ದಲ್ಲ? ಇಲ್ಲ, ನಾವು ಇಬ್ರು ಮೊದಲೇ ಇಬ್ರು ಹೋಗಿದ್ರು, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹುಡುಗಂದು ಕಾಲೇಜ್ ಮುರುಡೇಶ್ವರ, ಹುಡುಗಿ ಬೆಂಗಳೂರು, ಇದು ಪ್ರಾಬ್ಲಮ್ ಹಾಕೊಂಡು ನಾನು ಅಲ್ಲಿ ಒಬ್ಬನೇ ಉಳಿದೆ. ಅಲ್ಲಿ ಅಸಿಸ್ಟೆಂಟ್ ಕೊಡ್ತಿದ್ರು ನಮಗೆ, 4 ಮಂದಿ ಕೊಡ್ತಿದ್ರು. ಅಸಿಸ್ಟೆಂಟ್ಸು ಬೇಕು ನಿಮ್ಗೆ? ಹೌದು, 4 ಮಂದಿ ಕೊಡ್ತಿದ್ರು. ಯಾತಕ್ಕೆ? ಯಾತಕ್ಕಂದ್ರೆ ಅಲ್ಲಿ ಪೂಜೆ ಹೊತ್ತಿನಲ್ಲಿ ನಾವು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ನಿಯಮ ಇರ್ತದೆ ಅದಕ್ಕೆ. ನಿಯಮದ ಪ್ರಕಾರ ಹೊರಗೆ ಹೋಗಿ ನಾವು 3 ಮಂದಿ ಕೆಲಸಕ್ಕೆ ಬೇಕಾಗ್ತದೆ. ನಾವು ದೇವ್ರ ಪಾದ್ರ ತಿಕ್ಕೊಳ್ಳೋದು ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬೇರೆಯವರೇ ತಿಕ್ಕೊಳ್ಬೇಕು, ನಿಯಮ ಇರ್ತದೆ. ಪೂಜೆ ಕರೆಕ್ಟ್ ಟೈಮ್ನಲ್ಲಿ ಆಗ್ಬೇಕು ಅನ್ನೋ ಟೈಮಿಂಗ್ ಇರ್ತದೆ ಅದಕ್ಕೆ. ಸಿಕ್ಕಾಪಟ್ಟೆ ಮಾಡಿ ಆಗುದಿಲ್ಲ. ಮತ್ತೆ ಅಸಿಸ್ಟೆಂಟ್ಸಿಗೆ ಅವರೇ ದುಡ್ಡು ಕೊಡೋದು? ಅವರೇ ಕೊಡ್ತಾರೆ, ಕಂಪನಿಯಿಂದ ಬರ್ತಾರೆ. ಕಂಪನಿಯಿಂದ ದೇವಸ್ಥಾನ, ಅದು ಕಂಪನಿಯಲ್ಲಿ, ಕಂಪನಿಯಿಂದ ದೇವಸ್ಥಾನ. ಅವ್ರಿಗೂ ಕೂಡ ಅಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಇತ್ತ? ಹೌದು,

మల్లుగే మాతాడు మాతాడు మల్లుగే శివంతి మాతాడు మాతాడు మల్లుగే బలగరిగే కై కొట్టే కంచుగరిగే కాల కొట్టే మడుగుళ్ళుగే ఉట్టు చాలి బిట్ట కొట్టే రణద మాతాడు మాతాడు మల్లిగే మాతాడు మాతాడు మల్లిగే శివంతిగే మాతాడు మాతాడు మల్లిగే కంచుగారి కాల కొట్టే బలగరిగే కై కొట్టే మడుగుళ్ళుగే ఉట్టు చాలి బిట్ట కొట్టే రణద మాతాడు మల్లుగే